ರಾಯಚೂರು ತಾಲೂಕಿನ ಸಿಂಗನೋಡಿ ಗ್ರಾಮದ ಶ್ರೀ ತಾಯಪ್ಪ ಅವರ ಕೃಷಿ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನ್ವಾಣಿ ರೈತರು ಸಿಂಗನೋಡಿ ಗ್ರಾಮದ ತಾಯಪ್ಪ ಅವರು. ಇವರು ಎರಡು ಎತ್ತಗಳನ್ನಿಟ್ಟುಕೊಂಡು ಬಾಡಿಗೆಯನ್ನು ಮಾಡ್ತಿದ್ದಾರೆ, ಜೊತೆಗೆ ತಮ್ಮ ಹೊಲದಲ್ಲಿ ತಂಬಾಕಿನ ಬೇಸಾಯವನ್ನು ಮಾಡ್ತಾಯಿದ್ದಾರೆ. ಯರಗೇರ ಸಿಂಗನೋಡಿ ಈ ಭಾಗದಲ್ಲೆಲ್ಲ ಜಾಸ್ತಿ ಬಂದೇವಪ್ಪ ಅಂತಂದ್ರೆ ರೈತರು ಅಲ್ಲಲ್ಲೇ ತಂಬಾಕನ್ನು ಬೆಳೆಯೋದು, ಹತ್ತಿ ಬೀಜವನ್ನು ಮಾಡೋದು ಮತ್ತು ಗದ್ದೆಗಳು. ಸಿಂಗನೋಡಿ ಭಾಗದಲ್ಲಿ ರೈತರು ಶೇಂಗಾವನ್ನು ಪ್ರತಿ ವರ್ಷ ಹೆಚ್ಚಿನ ಕ್ಷೇತ್ರದಲ್ಲಿ ಶೇಂಗಾವನ್ನು ಬೆಳೀತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ರೈತರೆಲ್ಲ ಎತ್ತುಗಳನ್ನು ಮಾರಿದ್ದಾರೆ, ಆದರೆ ತಾಯಪ್ಪ ಅವರು ಎರಡು ಎತ್ತುಗಳನ್ನು ಇಟ್ಟುಬಿಟ್ಟು ಬಾಡಿಗೆಯನ್ನು ಹೊಡೆದು ಒಳ್ಳೆ ರೀತಿಯಿಂದ ಆದಾಯವನ್ನು ಪಡ್ಕೋತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಅನುಭವಗಳನ್ನು ತಾಯಪ್ಪವರು ಹಂಚ್ಕೋತಿದ್ದಾರೆ. ತಾಯಪ್ಪವರೇ, ತಾವು ಎಷ್ಟು ವರ್ಷದಿಂದ ಒಕ್ಕಲತನ ಮಾಡಕತ್ತೀರಿ? ಸರ್, 10 ವರ್ಷ ಆಯ್ತು. ಸಾಲಿಗೆ ಅದು ಓದಿದಿರಿ? ಸಾಲ ಓದಿಲ್ಲ ಸರ್. ಓದಿಲ್ಲ. ಸಣ್ಣಗಿದ್ದಾಗ ಆಕಳ ಇದು ಮಾಡಿನಿ. ಆದಮೇಲೆ ಇದೆ. ಏನು ಸಣ್ಣಗಿದ್ದಾಗ ಆಕಳ ಕಟ್ಕೊಂಡಿದ್ರಿ? ಆಕಳ ಹತ್ತು ಆಕಳ ಇದ್ವು ಅವಾಗ. ಅವಾಗ ಅವಾಗ ಈಗ ನಮ್ಮ ತಮ್ಮ ಬೇರೆ ಆದ್ಮೇಲೆ ನಮ್ಮ ಎತ್ತುಗಳ ಮೇಲೆ ಜೀವನ ಮಾಡ್ತೀವಿ. ಈಗ ಎತ್ತುಗಳು ಇಟ್ಟು ಎಷ್ಟು ವರ್ಷ ಆಯ್ತು ನೀವು ಎತ್ತುಗಳು? ಈಗ ನೋಡ್ರಿ, ಬಹಳಷ್ಟು ಮಂದಿ ಎತ್ತುಗಳನ್ನು ತೆಗೆದು ಬಿಟ್ರು, ಆದ್ರೆ ನೀವು ಇನ್ನೂವರೆಗೆ ಎತ್ತುಗಳನ್ನ ಇಟ್ಟ್ರಿ? ಸಣ್ಣ ರೈತರು ನೀವು? 1 ವರ್ಷ ಆಯ್ತು. ನಮ್ಮ ಮನೆಯವ್ರು ಬೇರೆ ಆಗಿ ಬಂದಾಗ ನಮ್ಮ 10 ವರ್ಷ ಆಗದ ಹಂಗೆ ಅವ ನನ್ನ ತಲೆ ಎತ್ತಿದ್ದು. ನಿನ್ನ ತೆಗೆದವ ಅವ್ರು ನಿಮ್ಮ ಅಣ್ಣವ್ರು ಎತ್ತುಗಳನ್ನ ಇಟ್ಟಾರ? ಅವಾಗ ಇಟ್ಟಿದ್ರು, ಇವಾಗ ಎಲ್ಲ ಮಾರಿ ಅವರು ದುಡಕ್ ಹೋಗ್ಯಾರ. ದುಡಕ್ ಹೋಗ್ಬಿಟ್ಟು ನನ್ನ ತಲೆ ಎತ್ತಾವ. ಎತ್ತುಗಳು ನಿಮ್ದು ಭೂಮಿ ಎಷ್ಟೈತಿ, ಏನೇನು ಬೆಳೆಗಳನ್ನ ಹಾಕ್ತಿರಿ ಭೂಮಿಯಲ್ಲಿ? ನಮ್ದು 2 ಎಕರೆ ಅದ. ಹತ್ತಿಡ್ತೀವಿ, ಸೀಡ್ಸ್ ಹತ್ತಿ ಮತ್ತೆ ಕಮರ್ಷಿಯಲ್ ಇಡ್ತೀವಿ. ನಾಟಗನ್ನ ಹಚ್ತೀವಿ. ಈಗ ಈ ಕಾಲದಲ್ಲಿ ಒಂದು ಗುಂಟಿ ತಿಂಬಾಕ ಒಂದು ಗುಂಟೆ ಹಾಕ್ತಿವಿ ನಾಟು. ತಂಬಾಕು ಇಡ್ತೀವಿ. ತಂಬಾಕು ಹಾಕ್ತೀರಿ? ತಂಬಾಕು ಹಾಕ್ತೀವಿ. 1/2 ಎಕರೆ ಇಟ್ಟಿವಿ ತಂಬಾಕು. ತಂಬಾಕು ಅಂದ್ರೆ ತಂಬಾಕನ್ನ ಎಷ್ಟು ವರ್ಷದಿಂದ ಬೆಳೀತಿದ್ರಿ ನೀವು? 10 ವರ್ಷ ಆಯ್ತು. ಅಂತ ಮುಂದೆ ನಮ್ಮ ಸಣ್ಣವಿದ್ದಾಗ ನಮ್ಮ ಅವರು ಮಾಡ್ತಿದ್ರು, ನಾನು ಬೇರೆ ಆದ ಹಂಗೆ ಮಾಡ್ತೀವಿ. ಈ ನೋಡಿ ತಾಯಪ್ಪ ಅವ್ರೆ, ತಾವು ಬರೇ 2 ಎಕರೆ ಭೂಮಿ ಇದೆ ನಿಮ್ದು, ಆದ್ರೆ 2 ಎತ್ತುಗಳನ್ನ ಇಟ್ಕೊಂಡಿರಿ, ಹೇಗೆ ಎತ್ತುಗಳು ಖಾಲಿ ಉಳಿತಾವಲ್ಲ, ಮತ್ತೆ ಏನ್ ಮಾಡ್ತೀರಿ ಅವಾಗೆಲ್ಲ? ಬಾಡಿಗೆ ಮತ್ತೆ ನಮ್ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಸೀಡ್ಸ್ ಹತ್ತಿಡ್ತೀವಿ, ತಂಬಾಕು ಇಡ್ತೀವಿ, ಅದ್ರ ಮೇಲೆ ಜೀವನ ಮಾಡ್ತೀವಿ ನಾವು. ಬಾಡಿಗೆ ಅಂದ್ರೆ ಎಷ್ಟೆಟ್ಟು ಬಾಡಿಗೆ, ಏನೇನ್ ಕೆಲಸ ಮಾಡ್ತೀರಿ ಎತ್ತಿನಿಂದ? ಎತ್ತಿನಿಂದ ಗುಂಟಕ್ಕೆ ಹೊಡ್ತೀವಿ, ಪಲ್ಗೋರ್ ಮಾಡಿ ಹಾಕ್ತಿವಿ, ಎಲ್ಲಾ ಎತ್ತುಗಳೇ ಮಾಡ್ತೀವಿ ನಾವು. ಕರಿಗಡೆ ಅಂದ್ರೆ ಈಗ ಟ್ರಾಕ್ಟರ್ ಬಂದವ್, ಟ್ರಾಕ್ಟರ್ ಕರಿಗಡೆ ಮಾಡ್ತಾರ, ಪಲ್ಗೋರ್ ನಾವೇ ಮಾಡ್ತೀವಿ ಎತ್ತುಗಳೇ. ಹೇಗೆ ಬಾಡಿಗೆ ಅದು ನಿಮ್ಗೆ ಎಷ್ಟೆಷ್ಟು ಕೊಡ್ತಾರ ಒಂದ್ ದಿವ್ಸಕ್ಕೆ ಬಾಡಿಗೆ? 1200 ರೂಪಾಯಿ ಕೊಡ್ತಾರೆ. 1200? ಅಂದ್ರೆ ಮುಂಜಾನೆ ಎಷ್ಟು ಗಂಟೆ ಬರಬೇಕು, ಎಷ್ಟು ಗಂಟೆ ಹೋಗ್ತೀರಿ? ಮುಂಜಾನೆ 8 ಗಂಟೆ ಬರ್ತೀವಿ, 2 ಗಂಟೆ ಹೋಗ್ತೀವಿ. ಇಲ್ಲಿ ಬಂದ್ರೆ 3 ಗಂಟೆ ಇದ್ರೆ ಜಿಲ್ಲ ಆತದ, ಸ್ವಲ್ಪ ಜಾಸ್ತಿ ಇದ್ರೆ ಲೇಟ್ ಆತದ. 1 ಎಕರೆ ಇದ್ರೆ ಜಿಲ್ಲ ಆತದ, 2 ಎಕರೆ ಇದ್ರೆ 3 ಎಕರೆ ಇದ್ರೆ ಲೇಟ್ ಆತದ. ಲೇಟ್ ಆಗ್ತದ. ಅಂದ್ರೆ ನಿಮ್ದೇನು ದಿವಸದ ಲೆಕ್ಕ, ಎಕರೆ ಲೆಕ್ಕ ಅಲ್ಲ? ಎಕರೆ ಲೆಕ್ಕ ಅಲ್ಲ, ದಿನ ಟೈಮ್ ಬರೋಕೆ ಬರ್ತೀವಿ, ಯಾವಾಗ ಹೋದ್ರೆ ಅವಾಗ ಹೋಗ್ತೀವಿ. ಹೇಗೆ ಒಂದ್ ವರ್ಷದಲ್ಲಿ ಸುಮಾರು ನಿಮ್ಮ ಎತ್ತುಗಳು ಎಷ್ಟು ದಿವಸ ಬಾಡಿಗೆ ಹೊಡಿತೀರಿ? ಒಂದ್ ವರ್ಷದಲ್ಲಿ 365 ದಿವಸ ನಿಮಗೆ ತಿಂಗಳಿನಾಗ ಎಷ್ಟು ದಿವಸ ಬಾಡಿಗೆ ಹೋಗ್ತವೆ ಎತ್ತುಗಳು? 50,000 ಹೊಡ್ತೀವಿ ಒಂದ್ ವರ್ಷಗೆ. 50,000 ನಾವು ಲೆಕ್ಕ ಮಾಡೋದಲ್ಲ, ಹಂಗ ದುಡ್ತೀವಿ, ಗೊಬ್ಬರ ಎಣ್ಣೆ ಅವೇ ತರ್ತೀವಿ, ಅದ್ ಲೆಕ್ಕ ಬರಂಗಲ್ಲ ನಮ್ಮ ಅಂತ. 50,000 ಆತದ ನಮ್ಮ ಇದು. ಅಲ್ಲ, ನಾನು ಕೇಳಿದ ಈಗ ಒಂದ್ ತಿಂಗಳಿನೊಳಗ ಎಷ್ಟು ದಿವಸ ಬಾಡಿಗೆ ಹೊಡಿತೀರಂತ ಎತ್ತುಗಳು? ಒಂದ್ ತಿಂಗಳಿನಾಗ 30 ದಿವಸ ಒಂದ್ ತಿಂಗಳು, ಅದ್ರಲ್ಲಿ ಎಷ್ಟು ದಿವಸ ಬಾಡಿಗೆ ಹೋಗುತ್ತ? ಇದ್ದಾಗ ಹೋಗ್ತೀವಿ, ಇಲ್ಲಾದ್ರೆ ಹೊಲದಲ್ಲಿ ಕೆಲಸ ಮಾಡ್ತೀವಿ. ಒಂದೊಂದ್ಸರಿ ಇರ್ತದ, ಒಂದೊಂದ್ಸರಿ ಇರೋದಲ್ಲ. ಈಗ ಮಳೆಗಾಲ ಆದ್ರೆ ದಿನ ಇರ್ತದ. ಈಗ ನಿಮ್ದು 2 ಎಕರೆ ಭೂಮಿಯಲ್ಲಿ ಈ ಸಲ ಏನೇನು ಹಾಕಿದ್ರಿ ಬೆಳೆಗಳನ್ನ? ಕಮರ್ಶೀಡ್ ಹತ್ತಿವಿ ಇಟ್ಟಿವಿ 1 ಎಕರೆ. 1 ಎಕರೆ ಸೀಡ್ಸ್ ಹತ್ತಿ ಇಟ್ಟಿವಿ. ಈಗ ನಾಟ್ ಹಚ್ಚಿದ್ವಿ 1/2 ಎಕರೆ. 1/2 ಎಕರೆ ತಂಬಾಕು ಇಟ್ಟಿವಿ. ಅಂದ್ರೆ ಇದ ಸೀಡ್ಸ್ ಎಷ್ಟು ವರ್ಷದಿಂದ ಮಾಡಾಕತ್ತೀರಿ ಹತ್ತಿ ಸೀಡ್ಸ್? 10 ವರ್ಷ ಮ್ಯಾಗ ಸಣ್ಣಗಿದ ಮಾಡ್ತೀವಿ. ಪ್ರತಿ ವರ್ಷ 1 ಎಕರೆ ಹಾಕ್ತೀರಿ? ಪ್ರತಿ ವರ್ಷ 1/2 ಎಕರೆ ಹಾಕ್ತಾ ಇರ್ತೀವಿ. ಎಷ್ಟು ಖರ್ಚು ಬರ್ತದ ನಿಮಗೆ ಒಂದು ಸೀಡ್ಸ್ ಹತ್ತಿ ಮಾಡ್ಬೇಕಾದ್ರೆ? 1 ಎಕರೆಗೆ 40,000 50,000 ಬರ್ತದ. ಅದಕ್ಕೂ ಏನು ಎಣ್ಣೆ ಗಿನ್ನೆ ಹೊಡಿಬೇಕಾ? ಎಲ್ಲ ಹೊಡಬೇಕು, ಮತ್ತೆ ಎಣ್ಣೆ ಹೊಡಬೇಕು. ವಾರಗ 1-2 ಸಾವಿರ ಹೊಡಿಬೇಕು. ಹೇಗೆ ಅವರೆಲ್ಲ ನಿಮ್ ಕಂಪನಿಯವ್ರು ಬಂದು ಹೇಳ್ತಾರ ಯಾವ ಎಣ್ಣೆ ಹೊಡಿಬೇಕು ಏನಂತೇಳಿ? ಇಲ್ಲ, ನಾವೇ ಅಂಗಡಿದಲ್ಲಿ ಹೋದ್ರೆ ಈ ಹಾಕ್ ತಗೊಂಡೈತಿವಿ. ಹಿಂಗಾಗದಂದ್ರೆ ಅವರೇ ಕೊಡ್ತಾರ. ಹತ್ತಿ ಒಂದ್ ಗಿಡ ಮುರ್ಕೊಂಡು ಹೋಗ್ತಾರೆ ನಾನು. ಗಿಡ ಇಲ್ಲ, ಎಲ್ಲ ತಗೊಂಡೋಗಿ ತೋರಿಸಿದ್ರೆ ಸಾಕು, ಅವ್ರು ಕೊಡ್ತಾರ? ಅವ್ರು ಕೊಡ್ತಾರ. ಇಲ್ಲಾಂದ್ರೆ ಯಾರನ್ನ ಗೊತ್ತಿರ್ತಾರ ಈ ಎಣ್ಣೆ ಹೊಡಬೇಕಂತಾರ, ಬರ್ದು ಕೊಡ್ತಾರೆ ನಮಗೆ. ಅಂಗಡಿಯಲ್ಲಿ ಹೋಗಿ ಹೊಡಿದ್ರೆ ಅವ್ರಿಗೆ ಕೊಡ್ತಾರೆ. ತಾಯಪ್ಪ ಅವರೇ, 2 ಎಕರೆ ನಿಮಗೆ ಹೇಗೆ ಮತ್ತೆ ನಿಮಗೆ 2 ಎಕರೆದಲ್ಲಿ ಜೀವನ ಆಗ್ತಾ ಇದೆ? ಮತ್ತೆ ಆಗ್ತದೆ ಸರ್, ಹಂಗೆ ಬದುಕಬೇಕು. ಮತ್ತೆ ಏನು, ನಮ್ಮ ತಂದೆ ಅಷ್ಟೇ ಕಳಿಸೋಣ, ಅದನ್ನ ಅಷ್ಟೇ ನಿಮ್ಗೆ ಬದುಕ್ತೀವಿ. ನಾವು 6 ಮಂದಿ ಅನ್ನ ತಮ್ಮರು, ಒಬ್ಬೊಬ್ಬರಿಗೆ 1 ಎಕರೆ 2 ಎಕರೆ ಬರ್ತದ ಅಷ್ಟೇ. ಅಷ್ಟೇ ಈ ಎಲ್ಲ ಅಣ್ಣ ತಮ್ಮ ಎಲ್ಲ ಬೇರೆ ಆಗಿ ಅವ್ರವ್ರದವ್ರು ಮಾಡ್ಕೊಂಡು ಹೊಂಟಾರ? ಯಾರ್ಯಾರು ಮಾಡ್ಕೊತಾರ? ನಿಮಗೆ ಮಕ್ಕಳು ಎಷ್ಟು ಮಂದಿ? ನಮ್ಗೆ 2 ಹೆಣ್ಮಕ್ಳು, 2 ಗಂಡ್ಮಗಳು. ನೋಡ್ರಿ, 2 ಎಕರೆ ಭೂಮಿ, 4 ಮಂದಿ ಮಕ್ಕಳು, ಇಷ್ಟೆಲ್ಲ ಕಷ್ಟಪಟ್ಟು ದುಡಿತಾ ಇದ್ರಿ ನೀವು? ದುಡ್ತೀವಿ. ಮತ್ತೆ ಸರ್, ದುಡಿದ್ರೆ ತಿನ್ಬಾಕ ಇರ್ತದೆ, ಇಲ್ಲಾಂದ್ರೆ ಎಲ್ಲಿ ಬರ್ತದೆ? ಈಗ ಸೀಡ್ಸ್ ಹತ್ತಿಯನ್ನ ನಿಮಗೆ ಬೀಜ ಕೊಡ್ತಾರಲ್ಲ ಅವರು ಕಂಪನಿಯವರು ಬೀಜ ಕೊಟ್ಟಾಗ ನಿಮ್ಗೆ ಏನಾದ್ರು ಅಡ್ವಾನ್ಸ್ ರೊಕ್ಕದು ಕೊಡ್ತಾರ? ಅಡ್ವಾನ್ಸ್ ಕೊಡ್ತಾರೆ ಸರ್. ಎಷ್ಟು ಕೊಡ್ತಾರೆ ಒಂದ್ ಎಕರೆಗೆ? ಒಂದ್ ಎಕರೆಗೆ 30,000-40,000 ಕೊಡ್ತಾರ. ಆಮೇಲೆ ಬೀಜ ಇಷ್ಟಾದ್ರೆ ಆದ್ಮೇಲೆ ಕೊಡ್ತಾರ ಒಬ್ಬೊಬ್ರು, ಒಬ್ಬೊಬ್ರು ಇಲ್ಲಾಂದ್ರ 20,000 ಹಂಗ ಕೊಡ್ತಾರ. ಈಗ ಅಡ್ವಾನ್ಸ್ ಕೊಟ್ರಪ್ಪ ಅಂದ್ರೆ ಒಂದಿಷ್ಟು ಮಂದಿ ಬೀಜ ಹಾಕಂಗಿಲ್ಲ, ರೊಕ್ಕ ತಗೊಂಡು ಕಪ್ಪನ ಕುಂತು ಬಿಡ್ತಾರಂತಲ್ಲ. ನಮ್ಗಿದ್ರೆ ಅವ್ರು ಕೊಡ್ತಾರ, ನಂಬಿಕೆ ಮೇಲೆ ಕೊಡ್ತಾರ, ನಮಗೆ ಮೇಲೆ ಕೊಡ್ತಾರ ಅಷ್ಟೇ. ನೀವು ಈಗ ಹತ್ತಿ ಬೀಜ ಹಾಕ್ಬೇಕಾದ್ರೆ ಅಡ್ವಾನ್ಸ್ ಅದು ತಗೊಂಡಿರ್ತೀರ? ಹೇಗೆ ತಗೊಂಡಿವಿ? ಎಷ್ಟು ಬರುತ್ತೆ ಒಂದ್ ಎಕರೆ ಹಾಕ್ತಿರಲ್ಲ ಸೀಡ್ಸ್, ನಿಮ್ದು ಬೀಜ ಎಷ್ಟು ಬರ್ತದೆ? ಒಂದ್ ಎಕರೆ 5-6 ಕ್ವಿಂಟಲ್ 7 ಕ್ವಿಂಟಲ್ ಬರ್ತದ ಬೇಸ್ ಬಂದ್ರೆ. 7 ಕ್ವಿಂಟಲ್ ತಾನೆ ಬಂದದ ನಮ್ದು. ಒಂದ್ ಎಕರೆ ಆಗಿನ ಈಗ ಮಲಕಲ್ ಜಾಸ್ತಿ ಆದ್ಮೇಲೆ ಅದಕ್ಕೆ 4 ಕ್ವಿಂಟಲ್ ಬಂದದ. 4 ಕ್ವಿಂಟಲ್ ಹೆಂಗ್ ತಗೋತಾರ ಅವ್ರು ಬೀಜ? 1 ಕ್ವಿಂಟಲ್ ಎಷ್ಟು ಕೊಡ್ತಾರೆ ನಿಮ್ಗೆ? 40,000-45,000 ಹಂಗ ತಗೊಂತಾರ. ಅಂದ್ರೆ ನಿಮಗೆ ಹತ್ತಿ ಸೀಡ್ಸು ಒಳ್ಳೆ ಲಾಭ ಅಂತ ಅನ್ಸದ? ಸೀಡ್ಸ್ ಮೇಲೆ ಬರ್ತೀವಿ ಮತ್ತೆ ನಾವು, ಅದಿಲ್ಲ ಅಂದ್ರೆ ಬತ್ತಕಾಗದಿಲ್ಲ, ಅಪ್ಪು ಕಟ್ಟಕ್ಕೆ ಆಗದಿಲ್ಲ. ಮತ್ತ ಅವ್ರ ಏನ್ ಬಂದ್ ನಿಮಗೆಲ್ಲ ಹೇಳ್ತಿರ್ತಾರ ಮಾಹಿತಿ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು, ಅದೆಲ್ಲ ಸರಿ ಇಲ್ಲ ಹಂಗ್ ಮಾಡ್ರಿ ಅಂತ ಏನಾರ ಕಂಪನಿಯವರಿಂದ ಬೀಜ ಅದು ಕೊಟ್ಟವ್ರು ಹೇಳ್ತಿರ್ತಾರ ಬಂದ್ ನಿಮ್ಗ? ಬಂದ ಮೇಲೆ ಹೇಳ್ತಾರ ಮತ್ತ ಅವ್ರ ಗುಮಾಸ್ತರು ಇರ್ತಾರ, ಅವ್ರು ಬರ್ತಾರ ಬಂದ ಮೇಲೆ ಈ ಎಣ್ಣೆ ಬಿಡು ಇದಕ್ಕ ಈ ಗೊಬ್ಬರ ಇಡು ಅಂತಾರ. ನೀವು 10 ವರ್ಷದಿಂದ ಬೀಜೋತ್ಪಾದನೆಯನ್ನ ಮಾಡಕತ್ತೀರಿ, ಮತ್ತ ಅದರಲ್ಲಿ ನಿಮಗೆ 1 ಎಕರೆ ಅಂತ ನೀವು ಹೇಳಿದ್ರೆ 5 ಕ್ವಿಂಟಲ್, 6 ಕ್ವಿಂಟಲ್, 7 ಕ್ವಿಂಟಲ್ ತನಕ ಬರ್ತದ ಬೀಜ ಅಂತೇಳಿ. 45,000 ರೂಪಾಯಿ ಅಂತಂದ್ರೆ ನಿಮಗೆ ಸುಮಾರು ಒಂದು 40,000 ಹಿಡಿದ್ರು 7 ಕ್ವಿಂಟಲ್ ಅಂದ್ರೆ ಒಂದ್ 4 ಲಕ್ಷ ರೂಪಾಯಿ, 7 x 4 = 38, 3 ಲಕ್ಷ, 3.5 ಲಕ್ಷ ಆಗತ್ತೆ. ಅದು ಖರ್ಚು ಬರ್ತದೆ ಮತ್ತೆ ಅವರು ಕೂಲಿಯವ್ರು ಇರ್ತಾರಲ್ಲ, 1 ಎಕರೆಗೆ ಮಾಡಕ 7 ಮಂದಿ 6 ಮಂದಿ ಇಡಬೇಕು ದಿವಸ. ಒಬ್ಬೊಬ್ಬರಿಗೆ 300-400 ರೂಪಾಯಿ ಕೊಡ್ತಾರ ಕೂಲಿ ಹೆಣ್ಮಕ್ಳಿಗೆ, ಮತ್ತೆ ಅವರೆಲ್ಲ ಕೊಟ್ಟಿ ಹಿಂಗ ಎಷ್ಟು ಅಲ್ಲ. ನೀವು ಮನೆಯವರ ಇರ್ತಾರಲ್ಲ, ಎಲ್ಲ ಮನೆಯವರು ಮಾಡಿದ್ರೆ 1 ಗುಂಟೆ 2 ಗುಂಟೆ ಮಾಡ್ತೀವಿ, ಎಕರೆ ಎಲ್ಲಿ ಮಾಡ್ತೈತೆ ಮಾಡಕ್ ಆತದ? ಆಗಲ್ಲ. 1,000 ಗಿಡ 3 ಇದ್ರೆ 1,000 ಗಿಡ ಮಾಡ್ತಾರ ಅಷ್ಟೇ. ಅಂದ್ರೆ 1 ಎಕರೆಗೆ ಅಂತಂದ್ರೆ ಬಹಳಷ್ಟು ಗಿಡ ಇರ್ತಾವೆ. 2,200 ಗಿಡ ಇರಬೇಕು ಒಂದ್ ಎಕರೆಗೆ. ಮನೆಯಲ್ಲಿ ಎಷ್ಟು ಮಂದಿ ದುಡಿತೀರಿ ನೀವು? ನಾವು ಮನೆಯವರು 4 ಇದ್ದೀವಿ. 4 ಮಂದಿ ಕೆಲಸ ಮಾಡ್ತೀರಿ. ಎತ್ತುಗಳನ್ನ ಇಟ್ಕೊಂಡಿರಿ, ಜೊತೆಗೆ ಮನೆಯಲ್ಲಿ ಏನಾದ್ರು ಹೈನುಗಾರಿಕೆ ಎಮ್ಮೆ ಆಕಳ ಕಟ್ಕೊಂಡಿರಿ? ಆಕಳ ಅವ. ಎಷ್ಟದಾವ ಆಕಳ? 3 ಅವ. ಅಂದ್ರೆ ಏನು ಜರ್ಸಿ ಆಕಳಗಳ ನಮ್ಮ ಜವಾರಿ ಆಕಳ? ಜವಾರಿ. ಏನದು ಹಿಂಡ್ತಾವ ಚಲೋ? ಹಿಂಡ್ತಾವ, 1 ಲೀಟರ್ ಇರ್ತಾವ. 1 ಲೀಟರ್ ಅಂದ್ರೆ ಮನೆಗೆ ಆಗತ್ ನಿಮಗೆಲ್ಲ? ಮನೆಗೆ ತಿಂಬಾಕ ಹುಡುಗರು ಇರ್ತಾರಲ್ಲ, ತಿಂಬಾಕ ಚಾಯಿ ಅದಕ್ಕೆ ಸರಿಪೋ. ತಾಯಪ್ಪ ಅವರು ಈಗ ಹೇಗೆ, ನೀವು ನಿಮ್ಮ ತಂದೆಯವರು 2 ಎಕರೆ ಹೊಲ ಮಾಡಿದ್ರು, 2 ಎಕರೆ ಹೊಲ ಕೊಟ್ಟೋಗ್ಯಾರ ನಿಮಗೆ, ಆದ್ರೆ ನೀವು ನಿಮ್ಮ ಮಕ್ಕಳಿಗೆ ಏನ್ ಕೊಡ್ತೀರಿ? ಏನ್ ಕೊಡ್ತೀವಿ ಸರ್, ಅವ್ರು ದೊಡ್ಡವ್ರು ಮಾಡಬೇಕೇ ಆಗೋದಿಲ್ಲ ನಮ್ಗೆ, ಏನ್ ಕೊಡ್ತೀವಿ? ಅಲ್ಲ, ನಿಮ್ಮ ಅಪ್ಪ ಅವರು ಏನಿರ್ಲಾರ್ದೆ ನಿಮ್ಗೆ 2 ಎಕರೆ ಹೊಲ ಮಾಡೋಗ್ಯಾರ, ಆದ್ರೆ ನೀವು ನಿಮ್ಮ ಮಕ್ಕಳಿಗೆ ಪ್ರತಿಯೊಬ್ಬಗೂ 2 ಎಕರೆ ಮಾಡ್ಬೇಕಲ್ಲ. ಎಲ್ಲಿ ಮಾಡ್ತೀರಿ ಸರ್? 1 ಎಕರೆ 12-15 ಲಕ್ಷ ಆಗ್ತದೆ. ಇಲ್ಲ ಎಲ್ಲಿ ಎಲ್ಲಿ ತಗೊಂಡ ಆಗ್ತದೆ ನಮ್ಗೆ? ಆಗೋದಿಲ್ಲ. ಆಗೋದಿಲ್ಲ. ಮಕ್ಕಳು ಹೆಂಗ್ ಸಾಲಿ ಓದ್ಸಾಕತ್ತೀರಿ? ಇಲ್ಲಿ ಗೌರ್ಮೆಂಟ್ ಸಾಲಿಗೆ ಓದ್ತಾರ. ಅಂದ್ರೆ ನಿಮ್ಮ ವಿಚಾರದಲ್ಲಿ ಬೀಜ ನಿಮ್ಗೆ ಒಳ್ಳೆ ಕೈ ಹಿಡ್ದದ, ಹತ್ತಿ ಬೀಜನ ನಿಮ್ಗೆ ಒಳ್ಳೆ ಜೀವನ ಕೈ ಹಿಡ್ದದ್ದು. ಆಮೇಲೆ ಈಗ ತಾವ್ ಹೇಳಿದ್ರೆ ತಂಬಾಕು ಬೆಳೀತಾ ಇದ್ದೀವಿ ಅಂತೇಳಿ, ತಂಬಾಕು ಹಾಕಕತ್ತೆ ಎಷ್ಟು ವರ್ಷ ಆಯ್ತು? ತಂಬಾಕು ಹಾಕಾಗ ಸಣ್ಣಗಿದ್ದಾಗ ಆಗ್ತಿದ್ರು, ಅವಾಗ ನಾವ್ ಬೇರೆ ಆದ್ಮೇಲೆ ಹಂಗೆ ಮಾಡ್ತೀವಿ. ಹೇಗ್ ಬರ್ತದ ತಂಬಾಕು? ಎಷ್ಟು ದಿವಸದ ಬೆಳೆ ಅದು? ಏನ್ ಬೀಜ ಅದು ಯಾರು ಕೊಡ್ತಾರ ನಿಮ್ಗೆ? ಹೇಗೆ ಮತ್ತ ಮಾರಾಟದ ಹೆಂಗ್? ಮತ್ತೆ ಬೀಜ ಅವ್ರ ಕಂಪನಿಯವ್ರು ಕೊಡ್ತಾರ, ಫ್ರೀ ಕೊಡ್ತಾರ, ಅವ್ರ ರೊಕ್ಕಗೆ ತಗೊಂಡಿಲ್ಲ. ಅವಾಗ ನಮ್ ಕೊಡ್ತಾರ, ನಮ್ ನಾರ ಹಾಕೊಂಡು ಇದು ಮಾಡ್ಬೇಕದು. ಅಂದ್ರೆ ಸಸಿ ಮಾಡಿ ಹಚ್ಕೊಂಡ್ ಬಿಡ್ತೀರಿ, ಆಮೇಲೆ ಎಷ್ಟು ತಿಂಗ್ಳಿಗೆ ಬರ್ತದ ಅದು? ಅದು 4 ತಿಂಗಳು ಬರ್ತದ. ಎಲೆ ಅದು ಎಷ್ಟು ತಿಂಗ್ಳಿಗೆ ಚಾಲು ಮಾಡ್ತೀರಿ ಕಟ್ ಮಾಡಕ್ಕೆ ಎಲೆಗಳನ್ನು? ನಾರು ಇಟ್ಟಾದ ಮೇಲೆ 2 ತಿಂಗಳ ಮೇಲೆ ಬರ್ತದೆ. ಎಲೆಗಳನ್ನ ಅದನ್ನ ಬಾಳ ಒಣಗಿಸೋದು ಬಾಳ ಚಲೋ, ಮತ್ತೆ ಎಲೆಗಳು ಬಲಿಬಾರ್ದು, ಚೆನ್ನಾಗಿರ್ಬೇಕಂದ್ರೆ ಒಳ್ಳೆ ಕ್ವಾಲಿಟಿ ಬೇಕಂತ ಹೇಳ್ತಾರೆ. ಹೇಗೆ ಅದು ತಂಬಾಕ್ನಲ್ಲಿ ಒಳ್ಳೆ ಕ್ವಾಲಿಟಿ ಬರ್ಬೇಕಾದ್ರೆ ಹೇಗೆ ಮಾಡ್ಬೇಕು? ಮತ್ತೆ ಅವ ದಾರ ಇರ್ತಾವ, ದಾರ ಕುಚ್ಚಿ ಕಟ್ಟೆಗಳು ಹಿಂಗ ಲೈನ್ ಹಚ್ಚಿ ಅದಕ್ಕೆ ಕಟ್ಟಿ ಟೈಟ್ ಕಟ್ಟಿ ಮಂಡಾಡಬೇಕು. ಮತ್ತೆ ಅದು ಆರಿದ್ಮೇಲೆ ಮಂಡಾಡಬೇಕು, ಮತ್ತೆ ಮಂಡಾದ ಮೇಲೆ ಬೈ ಬೇಸ್ ಕಲರ್ ಬರ್ಬೇಕು ಅದು. ಹಂಗಾದ್ರೆ ರೇಟ್ ಬರ್ತದ, ಇಲ್ಲಾಂದ್ರೆ ರೇಟ್ ಬರಂಗಿಲ್ಲ. ಅಂದ್ರೆ ಬಿಸಿಲಿನಲ್ಲಿ ಒಣಗಿಸುವಂಗಿಲ್ಲ ಅದನ್ನ? ಬಿಸಿಲಿಗೆ ಒಣಗಿಸ್ಬೇಕು, ರಾತ್ರಿ ಹೋಗ್ಬೇಕು ತರಕ, ಬಿಸಿಲಿಗೆ ಬರಂಗಿಲ್ಲ ಅದು. ಹಿಂಗ ಕೈಗೆ ಹಚ್ಕಂತದ ನೆಮ್ಮಿರ್ತದಲ್ಲ ಅವಾಗೇ ತರಬೇಕದು. ಒಣಗಿಸೋದು ಎಷ್ಟು ದಿವಸ ಒಣಗಿಸ್ಬೇಕು ಅದನ್ನ? ಅದು 15-20 ದಿವಸ ಮತ್ತೆ ಬರ್ತದ. ಎಷ್ಟು ಅದು 1 ಕ್ವಿಂಟಲ್ ಬರ್ತದ? ಎಷ್ಟು ಎಲೆ ಬರ್ತದ? ತೂಕ ಎಷ್ಟಾಗತ್ತ ನಿಮಗೆ ಒಂದ್ 1/2 ಎಕರೆ ಹಾಕಿದ್ರೆ? 1 ಎಕರೆ ಆದ್ರೆ ಒಬ್ಬೊಬ್ರದ ಬರ್ತದ 1 ಕ್ವಿಂಟಲ್ಗ 16,000-17,000 ಅಂತಾರ. ಅಲ್ಲಿ ನಮ್ ಕೊಡೋದೇ 14,000 ಕೊಡ್ತಾರ. ನಾರು ಇಟ್ಟಕಾಲ 18,000 ಹೋಗ್ತದ ಅಂತಾರ, ಹೋಗೋದಿಲ್ಲ ಅಲ್ಲಿ. ಅದೇ 14,000 ಬರ್ತದ ನಮ್ಗೆ 1 ಕ್ವಿಂಟಲ್ಗ. ಅಂದ್ರೆ ಹೇಗೆ ಅದು ನಿಮ್ಗೆ ಏನ್ ಖರ್ಚು ಅದು ಬಾಳ ಬರ್ತದೆ? ತಂಬಾಕಿಂದ ಏನು ಎಣ್ಣೆ ಹೊಡೆದು ಕೀಟ ಅದಕ್ಕೆ ಏನಿಲ್ಲ ಸಮಸ್ಯೆ? ಕಡಿಮೆ ಅದು. ಕಡಿಮೆ ಅದು. ಈಗ 1/2 ಎಕರೆ ಹಾಕಿದ್ರೆ ತಂಬಾಕು ಎಷ್ಟು ಬರ್ತದೆ ನಿಮ್ಗೆ ಲಾಭ ತಂಬಾಕಿಂದ? ಬರ್ತದ ಸರ್ 30,000-40,000 ಬರ್ತದ 1/2 ಎಕರೆದು. ಅದೇ ಖರ್ಚು ಹೋದ್ರೆ 10,000 ಹೋದ್ರೆ 30,000 ಬರ್ತದ. ಅಂದ್ರೆ ತಂಬಾಕು ಮತ್ತು ಹತ್ತಿ ಬೀಜೋತ್ಪಾದನೆ ಒಳ್ಳೆ ಒಂದು ಹಣವನ್ನ ಕೊಡ್ತಕ್ಕಂತ ಬೆಳೆಗಳು ನಿಮ್ಗೆ? ಎರಡೇ ಕಮರ್ಷಿಯಲ್ ಬೇಸಿತ್ತು ಸರ್, ಈಗ ರೇಟ್ ಬೇಸಿತ್ತು, ಇವರ ಎರಡು ತಿಂಗಳಾಯ್ತು ರೇಟ್ ಕಡಿಮೆ ಮಾಡ್ಯಾರ. ಎಷ್ಟಾಗ್ಯದ ರೇಟ್ ಹತ್ತಿ ಈಗೆಲ್ಲ? 8,200 ರೂಪಾಯಿ ಆಗ್ತದ. ಮೊದಲು ಎಷ್ಟಿತ್ತು ರೇಟ್? ಮೊದಲು 10,000 13,000 ಹೋಗ್ತಿತ್ತು. 13,000 ಹೋಗ್ತಿತ್ತು. ನಮ್ಮ ಅತ್ತಿ ಬರಕಲ್ಗ, ನಾವ್ ಅತ್ತಿ ಎಲ್ಲಾರು ಬಂದ್ಕಲ್ಲ 8,000 8,200 ರೂಪಾಯಿ. ನಿಮ್ದು ಹತ್ತಿ ಎಷ್ಟು ಆತೀ ಸಲ, ಎಷ್ಟು ಹಾಕಿದ್ರೆ ಹತ್ತಿ ಒಂದ್ ಎಕರೆ ಹಾಕಿವಿ ಅಂತಂದ್ರೆ ಎಷ್ಟು ಕ್ವಿಂಟಲ್ ಆತು? ಒಂದ್ ಕ್ವಿಂಟಲ್ ಸರ್, ಮಳೆ ಜಾಸ್ತಿ ಆದ್ಮೇಲೆ 5 ಕ್ವಿಂಟಲ್ ಬಂದದ. 5 ಬಂದದ ಈಗ ಕಮರ್ಷಿಯಲ್ ಹತ್ತಿ. ಅಂದ್ರೆ ಇನ್ನೊಂದ್ 2-3 ಆಗತ್ತ? ಇಲ್ಲ ಆಗದಿಲ್ಲ, ಆಯ್ತಿನ್ನ ಗಿಡ ಎಲ್ಲ ಇದು ಒಣಗೋಗ್ಯಾವ. ಮಳೆ ಜಾಸ್ತಿ ಆಯ್ತು ಈ ವರ್ಷ. ಖರ್ಚು ಎಷ್ಟು ಮಾಡಿದ್ರೆ ಹತ್ತಿ ಬೆಳೆ ಖರ್ಚು ಎಷ್ಟು ಬಂದ್ ನಿಮ್ಗೆ ಅಂದಾಜಾಗಿ ಏನಾದ್ರೂ ಖರ್ಚು ಲೆಕ್ಕ ಇಟ್ಟಿರಿ? ಸೀಡ್ಸ್ ಹತ್ತಿಗೆ ಅದಕ್ಕೆ ಬಂದದ 50,000 ಬಂದದ ನಮ್ಗೆ. ಹೇಗೆ 2 ಎಕರೆದಲ್ಲಿ ಒಂದ್ ವರ್ಷಕ್ಕೆ ಎಷ್ಟು ತೆಗಿತೀರಿ ನೀವು ಉತ್ಪನ್ನ, ಎಷ್ಟು ಉಳಿತದ ನಿಮ್ಗೆ ಒಂದ್ 2 ಎಕರೆದಲ್ಲಿ ಬೆಳೆಯಲ್ಲಿ? ಎಲ್ಲ ಸೇರಿ ಬಂದ್ರೆ 60,000-70,000 ಅಷ್ಟೇ. ಅಷ್ಟೇ ಅಲ್ಲ, ಈಗ ನಿಮ್ಗೆ ಬೀಜದನ 1 ಲಕ್ಷ ಬರ್ತದ ಖರ್ಚು ಎಲ್ಲ ತೆಗೆದ್ರೆ? ಖರ್ಚು ತೆಗಬೇಕಲ್ಲ ಸರ್. ಖರ್ಚು 3 ಲಕ್ಷ ಆಯ್ತು ಒಂದ್ ಎಕರೆಗೆ ಅಂತಂದ್ರೆ 1.5 ಲಕ್ಷ ಖರ್ಚು. ಒಂದ್ 1.5 ಲಕ್ಷ ಉಳಿತದ ನಿಮ್ಗೆ ಅಲ್ಲಿ. ಎಲ್ಲಿ ಬರ್ತದೆ ಸರ್ ಸೀಡ್ಸ್ ಹತ್ತದು ಅದು ಅಂದ್ರೆ ಅಂದ್ರೆ ಅಷ್ಟು ಬರ್ತದ? ಅಂದ್ರೆ ಎತ್ತುಗಳು ಸತತವಾಗಿ ನೀವೇ ಎತ್ತು ಹಿಡಿತೀರಾ ಅಥವಾ ಕೂಲಿ ಆಳುಗಳನ್ನ ಇಟ್ಟು ಎತ್ತುಗಳು ಕಳಿಸ್ತೀರಾ ಬಾಡಿಗೆ? ನಾವೇ ಹೋಗ್ತೀವಿ. ನೀವೇ ಬರ್ತೀರಿ? ನಾವೇ ಬರ್ತೀವಿ. ಯಾರಿಗೂ ಎತ್ತುಗಳನ್ನ ಹೊಡಿಲಿಕ್ಕೆ ಯಾರು ಕೊಡೋದಿಲ್ಲ. ಈ ನೋಡ್ರಿ, ಬಹಳಷ್ಟು ಮಂದಿ ಹೇಳುದು ಎತ್ತುಗಳನ್ನ ನಾವು ಮೇಯಿಸ್ಬೇಕಾದ್ರೆ ಬಹಳ ಕಷ್ಟ ಐತ್ರಿ, ಮೇಯಿಸಕಾಗಲ್ಲ. ಮೇಯಿಸ್ಬೇಕಂದ್ರೆ ಒಂದ್ ಆಳ್ ಬೇಕು ಅದಕ್ಕೆ ಎತ್ತುಗಳು ಮೇಯಿಸಕ. 1 ಲಕ್ಷ ರೂಪಾಯಿ ಆಳಿಗೆ ಕೊಡ್ಬೇಕಾಗತ್ ನಾವು, ಅದ ಬಾಡಿಗೆ ಕೊಟ್ಟು ಹೊಡಿಸ್ತೀವಿ ಅಂತಾರ ರೈತರಿಲ್ಲ ಅಂತಾರ ಸರ್? ಇದ್ದವ್ರು ಅಂತಾರ. ನಾವು ಬದುಕದ ಅದರಿಂದ ಎತ್ತುಗಳಿಂದ ನಮ್ಮ 2 ಎಕರೆ ಹೊಲದಲ್ಲಿ. ಅಲ್ಲ ಮತ್ತೆ ನೀವು ಎತ್ತುಗಳು ನೋಡ್ರಿ, ನೀವು ಹೇಳಿದ್ರಿ ಹತ್ತಿ ಹಾಕ್ತೀವಿ, ತಂಬಾಕು ಹಾಕ್ತೀವಿ, ಆಮೇಲೆ ಹತ್ತಿ ಸೀಡ್ಸ್ ಹಾಕ್ತೀವಿ ಅಂತಂದ್ರೆ ಎತ್ತುಗಳಿಗೆ ಮೇವಿಂದ ಹೆಂಗ್ ಮಾಡ್ಕೋತೀರಿ? ಮೇವಿಂದ ತರ್ತೀವಿ ಸರ್, ಆ ಕಡೆ ಒಂದು ಟ್ರಾಕ್ಟ್ರು 5,000 ಹಂಗೆ ಕೊಡ್ತಾರ. ಅಲ್ಲಿಂದ ತರ್ತೀವಿ. ಏನು ಸೊಪ್ಪೇನಾ? ಹುಲ್ಲೇ ತಗೊಂಡ್ಬರ್ತೀವಿ. ಹುಲ್ಲು ಅಷ್ಟೇ ಸಾಕ ಎತ್ತುಗಳಿಗೆ? ಹುಲ್ಲು ಅಷ್ಟೇ ಸರ್ ಹಾಕ್ತೀವಿ. ಮತ್ತೆ ಅವಕ್ಕೆ ಏನು ತಿನ್ನಕ್ ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ಬೇಕಂದ್ರೆ ಚಲೋ, ಮತ್ತು ಏನಾದ್ರು ತಿನ್ನಕ್ ಕೊಡ್ಬೇಕಲ್ಲ ಫುಡ್. ಕೊಡ್ಬೇಕು ಮತ್ತೆ ನಮ್ಮ ಕೈಯಲ್ಲ ಆಗಲ್ಲ, ನಮ್ ಕೈಯಾಗ ತಿಂಬಾಕ ನುಚ್ಚುಗಳನ್ನ ಹಾಕೋದು ಬೇರೆ ಏನಾದ್ರು ದಾನಿಗಳು ಇದ್ದವ್ರು ಹಾಕ್ತಾರ ಸರ್? ಮೇವೊಂದೇ ಹಾಕ್ತೀವಿ. ಒಟ್ಟು ಅದು ಏನ್ ಹಾಕಲ್ಲ ನೀವು? ಇಲ್ಲ ಒಟ್ಟು ಇಲ್ಲಿ ಏನಿಲ್ಲ. ಮನೆಯಲ್ಲಿ ಎಲ್ಲ ನಿಮ್ಮ ಹೊಲದ ಕೆಲಸಗಳನ್ನ ಎಲ್ಲ ನೀವೇ ಮಾಡ್ಕೋತೀರಿ? ನಾವೇ ಮಾಡ್ಕೊಂತೀವಿ ಸರ್. ಸ್ವಲ್ಪ ಇದ್ದಾಗ ನಾವೇ ಮಾಡ್ತೀವಿ, ಜಗ್ಗಿ ಕೆಲಸ ಇದ್ದವ್ರು ಯಾರು ಕೂಲ ಇಟ್ಕೊಂಡು ಮಾಡ್ತೀವಿ, ಮತ್ತೆ ನಾವು ಕೂಲ್ ಹೋಗ್ತೀವಿ ಬೇರೆ ನಮ್ಗೆ ಕೆಲಸ ಆದ ಮೇಲೆ. ಹೇಗೆ ಅನಿಸ್ತದ್ರಿ ತಾಯಪ್ಪರು ಒಕ್ಕಲ್ತನ ಇಷ್ಟು ವರ್ಷ ಒಕ್ಕಲ್ತನ ಮಾಡಕತ್ತೀರಿ, ಒಕ್ಕಲ್ತನದಿಂದ ಏನು ಅಭಿವೃದ್ಧಿ ಆಗಿರಿ ನೀವು, ಏನು ಡೆವಲಪ್ಮೆಂಟ್ ಮಾಡ್ಕೊಂದಿರಿ? ಏನು ಡೆವಲಪ್ ಸರ್, ಒಟ್ಟಿಗೆ ಉಂಬುದು ಅದು ಹುಡುಗರನ್ನ ದೊಡ್ಡವ್ರು ಮಾಡಿ ಅಷ್ಟೇ ಬಂದಿನಿ, ಏನು ಮಾಡೋದಕ್ಕೆ ಆಗೋದಿಲ್ಲ. ಅದರ ಆಗೋದಿಲ್ಲ ಸರ್. ನೋಡಿ, ಮಕ್ಕಳಿಗೆಲ್ಲ ಓದಿಸ್ಬೇಕು, ಮಕ್ಕಳಿಗೆ ಮುಂದೆ ಓದಕ್ಕೆ ಕಳಿಸ್ಬೇಕು, ಮುಂದೆ ಮದುವೆ ಮುಂಜುಗಳನ್ನು ಮಾಡಬೇಕಾಗತ್ತೆ, ಮತ್ತು ಒಳ್ಳೆ ರೀತಿಯಿಂದ ಅವ್ರನ್ನೂ ಬೆಳೆಸ್ಬೇಕಲ್ಲ ಮಕ್ಕಳನ್ನೆಲ್ಲ. ಬೆಳೆಸ್ಬೇಕು ಸರ್, ನಮ್ಮ ಕೈ ಆಗದ ನಾವು ಮಾಡ್ತೀವಿ, ಇಲ್ಲದಿದ್ದರೂ ಹಂಗೆಲ್ಲ ಏನು ಮಾಡ್ತಾ ಮಾಡಕತ್ತ. ಹೇಗೆ ನಿಮ್ಮ ಊರಲ್ಲಿ ಸಣ್ಣ ಸಣ್ಣ ರೈತರು ಭಾಳ ಮಂದಿ ಇದಾರೆ, ಭೂಮಿ ಕಡಿಮೆ ಇದ್ದಂಥವ್ರು ಭಾಳ ಜನ ಅದಾರ ರೈತರು ಸಿಂಗ್ ನೋಡಿ ಒಳಗೆ? ಅಷ್ಟೇ ಸರ್, 2 ಎಕರೆ 1 ಎಕರೆ ಅಷ್ಟೇ ಅದ ನಮ್ಮೂರಲ್ಲಿ. ಯಾರೋ ಇದ್ದವರು 10 ಎಕರೆ 20 ಎಕರೆ ಅಷ್ಟೇ ಅದ. ಅವ್ರು ಎಲ್ಲ ಒಕ್ಕಲ್ತನ ಮಾಡ್ತಾ ಇದ್ದಾರೆ ಜಾಸ್ತಿ ಭೂಮಿ ಇದ್ದವ್ರು ಎಲ್ಲಾರು ಮಾಡ್ತಾರೆ. ಅವ್ರು ನಮ್ಮೂರಾಗ ಗೌಡ್ರು ಇದ್ದಾರೆ, ಅವ್ರೇನು ಮಾಡೋದಿಲ್ಲ, ನಮ್ಮಂತವ್ರು ಲೀಜ್ಗೆ ಹಾಕೊಂಡೇ ಮಾಡ್ತಿರ್ರಿ ಮಾಡ್ತಾರ. ಅಂದ್ರೆ ಅವ್ರೆಲ್ಲ ರಾಯಚೂರಿನಲ್ಲಿ ಇರ್ತಾರ? ರಾಯಚೂರಿನಲ್ಲಿ ಇದ್ದಾರ, ಇದ್ದವ್ರು ಅಲ್ಲಾರ, ಇದ್ದವ್ರು ಇಲ್ಲಾರ. ಅಂದ್ರೆ 50 ಎಕರೆ 40 ಎಕರೆ ಭೂಮಿ ಇದ್ದವ್ರು ಯಾರು ಒಕ್ಕಲ್ತನ ಮಾಡಲ್ಲ? ಅವ್ರೆ ಗೌಡ್ರೆ ಯಾರ 8 ಎಕರೆ. ನಮ್ಮಂತ ರೈತರು 10 ಎಕರೆ ಯಾರನ್ನ 10 ಎಕರೆ ಇದ್ದು ಇರ್ತದ, ಇಲ್ಲಾಂದ್ರೆ 1 ಎಕರೆ 2 ಎಕರೆ 5 ಎಕರೆ 8 ಎಕರೆ ಅಷ್ಟೇ. ನೀರು ಅನುಕೂಲತೆ ಇತ್ತಂದ್ರೆ ಏನಾದ್ರು ಕಾಯಿಪಲ್ಲೆ ಇಂಥವೆಲ್ಲ ಮಾಡ್ಬೋದಲ್ಲ? ಮಾಡಕ್ ಆಗದಲ್ಲ ಸರ್, ಕಾಯಿಪಲ್ಲೆ ನೀರು ಸ್ವಲ್ಪ ಬರ್ತಾವ ನಮ್ಗೆ, ಬೋರು ಇಷ್ಟೇ ಬರ್ತಾವ 2 ಇಂಚ್ ಬರ್ತಾವ. ನಾವು ಅನ್ನ ತಮ್ಮರು ಒಬ್ರು ಒಂದು ದಿವಸ ಆತ, ಒಂದ್ ದಿವಸ ನಾವು ಇಟ್ಕೊಳ್ಬೇಕು, ಅದಕ್ಕೆ ನೀರು ಜಗ್ಗಿ ಇರ್ಬೇಕು ಕಾಯಿಗೂರಿಗೆ. ಒಳ್ಳೇದು ತಾಯಪ್ಪವ್ರೆ, ತಾವು ಏನ್ ಹೇಳ್ತೀರಿ, ಬಹಳಷ್ಟು ಮಂದಿ ಎತ್ತುಗಳನ್ನ ತೆಗೆದು ಬಿಟ್ಟಾರ, ಆದ್ರೆ ನೀವು ಎತ್ತುಗಳನ್ನ ಇಟ್ಟಿರಿ, 2 ಎಕರೆ ಭೂಮಿ ಇದ್ರು ಎತ್ತುಗಳನ್ನ ಇಟ್ಕೊಂಡಿರಿ, ಏನ್ ಹೇಳ್ತೀರಿ ಎತ್ತುಗಳು ಇಟ್ಕೊಳ್ಳೋದು ಬಹಳ ಒಳ್ಳೇದಂತ ಹೇಳ್ತೀರಾ? ಹೇಗೆ ಸರ್, ಮತ್ತೆ ಅವಿನಿಂದಲ್ಲ ನಾವು ಬದುಕೋದು, ಅವಿದ್ದ ಇಲ್ಲಾಂದ್ರೆ ಅಲ್ಲಿ ದುಡಕ ಎಲ್ಲಿ ಓದ್ತಿದ್ದ ದಿನ ಎತ್ತಲಿದ್ರೆ ಯಾವ್ರಿಗನ ಹೈದರಾಬಾದ್ಗೆ ಹಂಗಡೆ ಆ ಕಡೆ ಹೋಗ್ಬೇಕು ದುಡಿಯಾಕ ಹೋಗ್ಬೇಕು. ಎತ್ತದವ ಅಂದ್ರೆ ಇಲ್ಲೇ ಬಾಡಿಗೆ ಹೊಡ್ಕೊಂತ ಇರ್ಬೋದು, ಜೀವನ ಆಗತ್ತೆ ನಿಮ್ದು. ಬಾಡಿಗೆ ಹೊಡ್ಕೊಂಡು ಇರ್ಬೇಕು, ನಮ್ಮ ಹೊಲದಲ್ಲಿ ಕೆಲಸ ಆಗ್ತದೆ. ಒಳ್ಳೇದು ತಾಯಪ್ಪರು, ಇದುವರೆಗೆ ನಿಮ್ಮ ಕೆಲವೊಂದಿಷ್ಟು ವಿಚಾರವನ್ನ ಎತ್ತಿನ ಇಟ್ಟು ಒಕ್ಕಲ್ತನ ಮಾಡಕತ್ತೀರಿ, ಹತ್ತಿ ಬೀಜ ಬೆಳೀತಾ ಇದ್ದೀರಿ, ತಂಬಾಕು ಬೆಳೀತಾ ಇದ್ದೀರಿ, 2 ಎಕರೆದಲ್ಲಿ 4 ಮಂದಿ ಮಕ್ಕಳು ಜೀವನ ಎಲ್ಲ ಮಾಡ್ತಾ ಇದ್ದೀರಿ, ಒಳ್ಳೆ ರೀತಿಯಿಂದ ಒಕ್ಕಲ್ತನ ಮಾಡಕತ್ತೀರಿ. ಆದ್ರೆ ಯಾಕಂದ್ರೆ 2 ಎಕರೆ ನೀರು ಕಡಿಮೆ ಇದೆ ತಮಗೆ, ಒಳ್ಳೆ ರೀತಿಯಿಂದ ಈ ಭಾಗಕ್ಕೆ ನೀರಾವರಿ ಅನುಕೂಲತೆಗಳಾದರೆ ರೈತರಿಗೆ ಅನುಕೂಲ ಆಗತ್ತೆ. ಒಳ್ಳೇದು ತಾಯಪ್ಪರು, ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಸಿಂಗನೋಡಿ ಗ್ರಾಮದ ತಾಯಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ.

ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 ppm 2 ಮಿಲಿಲೀಟರ್ ಪ್ರತಿ 100 ಲೀಟರ್ ನೀರಿಗೆ ಎನ್ಎಎ ಸಿಂಪಡಿಸಬೇಕು. ಇದರಿಂದ ಬೆಳೆ ಸದೃಢ ಮತ್ತು ಆರೋಗ್ಯವಾಗಿ ಬೆಳೆದು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಹಾಗೆ ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚಿನ ಇಳುವರಿಯನ್ನು ರೈತ ಬಾಂಧವರು ಪಡೆಯಬಹುದು. ಹತ್ತಿ ಬೆಳೆದಿರತಕ್ಕಂಥ ರೈತ ಬಾಂಧವರು ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ಹಾಗೆ ಸೂರ್ಯಕಾಂತಿಯನ್ನು ಬೆಳೆದಿರತಕ್ಕಂಥ ರೈತ ಬಾಂಧವರು ಸೂರ್ಯಕಾಂತಿಯಲ್ಲಿ ಅಲ್ಪೆರ್ನೇರಿಯ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮೆಂಕೋಜೆಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೊನೋಜಾಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ಬೂದು ರೋಗ ಹತೋಟಿಗೆ 1 ಮಿಲಿಲೀಟರ್ ಡೈಫೆನಕೊನೋಜಾಲ್ 25 EC ಅಥವಾ 0.5 ಗ್ರಾಂ ಮೈಕ್ಲೋಬಿಟನಾಲ್ 10 WP ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಹಾಗೆ ಸೂರ್ಯಕಾಂತಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟನ್ನು ಬಳಸಬೇಕು. ಭತ್ತ ಬೆಳೆದಿರತಕ್ಕಂಥ ರೈತ ಬಾಂಧವರು ಭತ್ತ ಕಟಾವಾದ ಗದ್ದೆಗಳಲ್ಲಿ ಎರಡನೇ ಬೆಳೆ ತೆಗೆದುಕೊಳ್ಳಲು ಅವಕಾಶವಿಲ್ಲದ ರೈತರು ಉಳಿದ ತೇವಾಂಶ ಆರುವ ಮೊದಲು ತಪ್ಪದೇ ಮಾಗಿ ಉಳುಮೆ ಮಾಡಬೇಕು. ಹಾಗೆ ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನು ಬೆಳೆಯಬಹುದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಒಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನೆ ಆರಲು ಬಿಡಬೇಕು. ಇನ್ನು ಜಾನುವಾರು ಸಾಕಾಣಿಕೆ ಮಾಡುತ್ತಿರುವ ರೈತ ಬಾಂಧವರು ತಂಪಾದ ವಾತಾವರಣವಿರುವುದರಿಂದ ದನಗಳಿಗೆ ಕಾಲು ಮತ್ತು ಬಾಯಿ ಬೇನೆಯ ಸಾಧ್ಯತೆ ಇರುವುದರಿಂದ ಚುಚ್ಚುಮದ್ದನ್ನು ಕಡ್ಡಾಯವಾಗಿ ಹಾಕಿಸಬೇಕು. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಇಳಿಯುವುದು ಸಹಜವಾಗಿ ಕಂಡುಬರುತ್ತದೆ. ಈ ತಂಗಾಳಿಯಿಂದ ರಾಸುಗಳನ್ನು ಕಾಪಾಡಲು ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೆಂದಿಕೆಯಾಗಿ ಉಪಯೋಗಿಸಬೇಕು. ಇನ್ನು ಕೋಳಿ ಸಾಕಾಣಿಕೆ ಮಾಡುತ್ತಿರುವ ರೈತ ಬಾಂಧವರು ಚಳಿಗಾಲ ಇರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆ ಕಾಪಾಡಲು ವಿದ್ಯುತ್ ಬಲ್ಬ್ಗಳು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಬಹುದು. ಹಾಗೆ ಕೋಳಿ ಸಾಕಾಣಿಕೆ ಕೊಠಡಿಯಲ್ಲಿ ಕಿಟಕಿಯಲ್ಲಿ ಚಳಿಗಾಳಿಯು ಹೆಚ್ಚಾಗಿ ಬೀಸುವುದರಿಂದ ಪರದೆಯನ್ನು ಮುಚ್ಚಿ ಚಳಿಯಿಂದ ರಕ್ಷಿಸಬಹುದು. ಇದುವರೆಗೆ ಕೆಲವು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದರೆ. ರೈತ ಬಾಂಧವರ ಈಗ ರಾಯಚೂರು ತಾಲೂಕಿನ ಗದ್ದಾರ್ ಗ್ರಾಮದ ಕೆ ಪರಶಪ್ಪ ಸಾಧು ಹಾಗೂ ಸಂಗಡಗರಿಂದ ಆಲಿಸೋಣ ತತ್ವ ಪದಗಳನ್ನು. ಕಳ್ಳಗಂಜಿ ಕಾಡು ಹೊಕ್ಕರೆ, ಕಳ್ಳಗಂಜಿ ಕಾಡು ಹೊಕ್ಕರೆ, ಹುಲಿ ತುಂಬಾದ ಬಿಡದೆ, ಹುಲಿಗಂಜಿ ಹುತ್ಮ ಒಕ್ಕರೆ, ಸರ್ಪ ಕತ್ತದೆ ಬಿಡದೆ, ಕಾಲಕಂಜಿ ಭಕ್ತನಾದರೆ ಕರ್ಮ ತಿಮ್ಮುವದೆ ಬಿಡದೆ, ನಮ್ಮಂತ ವೇಷ ಡಾಂಬಕರಿಗೆ ಶಿವ ಒಲಿ ಎಂದರೆ ಹೇಗೆ ಒಲಿಯುವನಯ್ಯ, ಕೂಡಲ ಸಂಗಮ ದೇವಾ ಚನ್ನಾತ ನರೆ ದೋಡೆ ಮುಕ್ತ, ಚನ್ನಾತ ನರೆ ದೋಡೆ ಮುಕ್ತ, ತನ್ನ ತಾನಿದ್ದೋಡೆ ಹೇಗೆ ರಕ್ತ, ತನ್ನ ತಾನರೆ ದೋಡೆ ಮುಕ್ತ. ಮೂರು ಮಾಲಂಗಳ ತೊಳೆದು ಮೂರು ಮಾಲಂಗಳ ತೊಳೆದು ಮೂವತ್ತಾರು ತತ್ವಂಗಳ ಮರ್ಮವ ತಿಳಿದು ನೂರೈದು ಮದಗಳ ಕಳೆದು ನೂರೈದು ಮದಗಳ ಕಳೆದು ಪೂರ್ಣ ತಾರಕ ಬ್ರಹ್ಮದ ಭ್ರಮೆಯೋಳು ತುಳಿದು ಸನಾತನರೆ ದೊಡೆ ಮುಕ್ತಾಯ